ತಾರೀಕಿಗೆ ಕರ್ನಾಟಕಕ್ಕೆ ಬಂತು. ದಕ್ಷಿಣ ಕರ್ನಾಟಕದೊಳಗ ಮತ್ತು ಕರಾವಳಿ ಕರ್ನಾಟಕದೊಳಗ ನಾವು ಇಲ್ಲಿ ತನ ನೋಡ್ತಾ ಇದೀವಿ ಒಳ್ಳೆ ಮಳೆ ಚಟುವಟಿಕೆ ಅದ, ಚಲೋ ಮಳೆ ಆಗ್ತಾ ಇದೆ. ಕೆಲವು ದಿನಗಳಲ್ಲಿ ನಾವು ನಮ್ಮ ಉತ್ತರ ಕರ್ನಾಟಕದೊಳಗೆ ಸಹಿತ ಅಲ್ಲಲ್ಲಿ ಮಳೆಯಾಗಿದ್ದನ್ನ ನೋಡ್ತಾ ಇದೀವಿ. ಆದ್ರೆ ನಾವು ನಿರೀಕ್ಷೆ ಮಾಡದಂಗ ಮಾನ್ಸೂನಿನ ಆಗಮನ ಇನ್ನೂ ಆಗ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಗಮನಾರ್ಹವಾದಂತಹದ್ದು. ಸಾಮಾನ್ಯವಾಗಿ ನಮ್ಮ ಭಾಗಕ್ಕೆ ಮುಂಗಾರು ಜೂನ್ 10 ಸಮಯಕ್ಕೆ ಬರ್ತದೆ, ಆದರೆ ಈ ಸಲ ಜಲ್ದಿ ಬಂದಿರೋದ್ರಿಂದ ಅದರ ಲಾಭ ನಮಗೂ ಆಗಲಿ ಅನ್ನುವಂತಹ ಒಂದು ವಿಚಾರ ಏನು ತಾವು ಹೊಂದಿದ್ದೀರಿ ಅದು ಸತ್ಯ ಕೂಡ ಹೌದು. ಆದ್ರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಮತ್ತ ಭಾರತೀಯ ಹವಾಮಾನ ಇಲಾಖೆಯ ತಜ್ಞರು ಹೇಳುವ ಪ್ರಕಾರ ಎಲ್ಲ ಏನು ವಾತಾವರಣದ ಅಂಶಗಳದಾವ ಅವೆಲ್ಲ ಅನುಕೂಲಕರವಾದಂತಹ ಸನ್ನಿವೇಶದೊಳಗದಾವ. ಮುಂದಿನ ಕೆಲವೇ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಸಹಿತ ಮಾನ್ಸೂನಿನ ಆಗಮನ ಆಗುತ್ತದೆ ಅನ್ನುವಂತಹ ಒಂದು ಭರವಸೆಯನ್ನ ನಾವೆಲ್ಲರೂ ಇಟ್ಟುಕೊಳ್ಳೋಣ. ಭಾರತೀಯ ಹವಾಮಾನ ಇಲಾಖೆಯವರು ತಮಗ ಗೊತ್ತಿರುವಂಗ ಒಂದು ಮುನ್ಸೂಚನೆಯನ್ನ ಮಾನ್ಸೂನ್ಗೆ ಸಂಬಂಧಪಟ್ಟಂತಹದ್ದು ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾರ, ಆ ನಂತರ ಮೇ ಕೊನೆಗೆ ಒಂದು ಪರಿಷ್ಕೃತ ಮುನ್ಸೂಚನೆಯನ್ನ ಕೊಡ್ತಾರ. ಈಗಾಗಲೇ ಮೊದಲಿನ ಮುನ್ಸೂಚನೆ ತಮಗ ನಾವು ಹೇಳಿವಿ, ಈ ಸಲ ನಮ್ಮ ದೇಶದೊಳಗ ಸಾಮಾನ್ಯವಾದಂತಹ ಒಂದು ಮುಂಗಾರು ಇರುತ್ತದೆ ಅಂತ ಹೇಳಿ ಏನು ತಜ್ಞರು ಹೇಳಿದ್ದಾರೆ ಅದನ್ನ ನಾವು ತಮಗ ತಲುಪಿಸಿವೆ. ಇಲಾಖೆಯವರು ಈಗ ಪರಿಷ್ಕೃತ ಮುನ್ಸೂಚನೆಯನ್ನ ಕೂಡ ನೀಡಿದ್ದಾರೆ. ಏನು ಹಿಂದೆ ಹೇಳಿದಂತಹ ಮುನ್ಸೂಚನೆ ಇದೆ ಅದನ್ನ ಇಲಾಖೆ ಮತ್ತೆ ದೃಢೀಕರಣ ಮಾಡ್ತಾ ಇದೆ. ಅಂದ್ರೆ ಈ ಸಲ ಸಾಮಾನ್ಯವಾದಂತಹ ಮುಂಗಾರು ಇಡೀ ದೇಶದೊಳಗ ಇರ್ತದ ಅಂತೇಳಿ, ಶೇಕಡಾ 90-104% ಏನು ಈ ವ್ಯಾಪ್ತಿ ಅದ, ಈ ವ್ಯಾಪ್ತಿಯೊಳಗ ಮಳೆಯಾಗುವಂತದ್ದನ್ನ ನಾವು ನೋಡಬಹುದು. ಪ್ರಮಾಣಾತ್ಮಕವಾಗಿ ಹೇಳಬೇಕು ಅಂತಂದ್ರ ಈ ಸಲ ಶೇಕಡಾ 103% ಮಳೆಯನ್ನ ನಾವು ಈ ಸೀಸನ್ ಒಳಗ ಪಡಿಬಹುದು. ಇದರೊಳಗೆ ಶೇಕಡಾ 4% ಹೆಚ್ಚು ಕಡಿಮೆ ಆಗಬಹುದು. ಈ ಅಂಕಿ ಅಂಶಗಳು 1971 2020 ಏನು 50 ವರ್ಷಗಳ ಅಂಕಿ ಅಂಶಗಳನ್ನು ಅಧ್ಯಯನ ಮಾಡಿ ಅವುಗಳ ಸರಾಸರಿಯನ್ನು ತೆಗೆದು ಬಂದಂತಹ ಅಂಕಿ ಅಂಶ ಏನಿರ್ತದ ಅದರ ಆಧಾರದ ಮೇಲೆ ನಿರ್ಧಾರ ಮಾಡುವಂತದ್ದು. ಈ ಅವಧಿಯೊಳಗೆ 87 cm ಸರಾಸರಿ ಮಳೆಯನ್ನು ಪ್ರತಿ ವರ್ಷ ನಾವು ಮುಂಗಾರಿನ ಸಮಯದೊಳಗೆ ಪಡೀತಾ ಇದ್ದೀವಿ. ಈ ಸಲ ಕೂಡ ನಮಗೆ ಅಷ್ಟು ಮಳೆಯನ್ನ ನಾವು ಪಡ್ಕೊಳ್ಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಮಳೆಗೆ ಸಂಬಂಧಪಟ್ಟಂಗ ದೇಶದೊಳಗೆ ಒಂದು ಸಾಮಾನ್ಯ ಮುಂಗಾರು ಇರಬಹುದು, ಆದ್ರೆ ದೇಶದ ಬೇರೆ ಬೇರೆ ಭಾಗಗಳೇನದವ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹದ್ದನ್ನ ನಾವು ನೋಡಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತ ಈ ಎರಡು ಭಾಗಗಳಲ್ಲಿ ಒಂದು ಸಂತೋಷದ ವಿಷಯ ಇದೆ. ಏನಂತಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ತದ ಅಂತೇಳಿ. ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತ ಅಂತಂದ್ರೆ ನಾವು ಇರುವಂತಹ ಒಂದು ಪ್ರದೇಶ, ಇಲ್ಲಿ ಶೇಕಡಾ 106% ಹೆಚ್ಚಿನ ಮಳೆಯನ್ನ ಈ ವರ್ಷ ನಾವು ನೋಡಬಹುದು ಅಂತೇಳಿ. ಈಶಾನ್ಯ ಭಾರತದೊಳಗ ಮತ್ತು ವಾಯುವ್ಯ ಭಾರತದೊಳಗ ಸಾಮಾನ್ಯವಾದಂತಹ ಒಂದು ಮಳೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇದೆ. ಈಶಾನ್ಯ ಭಾರತದೊಳಗ 96%, ವಾಯುವ್ಯ ಭಾರತದೊಳಗ 97% ಮಳೆ ಆಗಬಹುದು. ಅಂದ್ರೆ ಈ ಎರಡು ಪ್ರದೇಶಗಳಲ್ಲಿ ಸಾಮಾನ್ಯವಾದಂತಹ ಒಂದು ಮಳೆ ಆಗ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾರತದೊಳಗೆ ಮುಖ್ಯವಾಗಿ ಮಳೆಯಾಶ್ರಿತ ಪ್ರದೇಶಗಳೇ ಹೆಚ್ಚಿರುವಂತದ್ದು, ನೀರಾವರಿ ಮೇಲೆ ಅವಲಂಬನೆಯಾಗಿರುವಂತದ್ದು ಬಹಳಷ್ಟು ಕಡಿಮೆ ಅಂತ ಹೇಳಬಹುದು. ಬಹಳಷ್ಟು ಕಡಿಮೆ, ಶೇಕಡಾ 70 ಮತ್ತು ಅದಕ್ಕಿಂತ ಹೆಚ್ಚಿನ ಏನು ಪ್ರದೇಶದ ಮಳೆಯಾಶ್ರಿತ ಪ್ರದೇಶ ಅದು ವಿಶೇಷವಾಗಿ ಮುಂಗಾರು ಆಧಾರಿತ ಕೃಷಿ ನಡೆಯುವಂತಹ ಒಂದು ಪ್ರದೇಶ ಅಂತ ಹೇಳಿ ಹೇಳಬಹುದು. ಅದಕ್ಕಾಗಿ ಮಳೆಯನ್ನೇ ನೆಚ್ಚಿಕೊಂಡಿರುವಂತಹ ಪ್ರದೇಶದ ರೈತರಿಗೆ ಈ ಸಲ ಒಂದು ಒಳ್ಳೆಯ ಸುದ್ದಿ ಅದ. ಏನಂತಂದ್ರೆ ಈ ಸಲ ಸಾಮಾನ್ಯಕ್ಕಿಂತ ಒಂದು ಹೆಚ್ಚಿನ ಮಳೆಯನ್ನು ಈ ಭಾಗ ಪಡ್ಕೊಳ್ಬಹುದು ಅಂತೇಳಿ. ಇದು ಬಹಳ ಮುಖ್ಯವಾದಂತಹದ್ದು. ಎಲ್ಲೆಲ್ಲಿ ಮುಂಗಾರು ಬೆಳೆಗಳ ಒಂದು ಕೃಷಿ ನಡೀತದ ಅಲ್ಲೆಲ್ಲ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ, ಅಂದ್ರೆ ಶೇಕಡಾ 106% ಹೆಚ್ಚಿನ ಮಳೆಯನ್ನ ನಾವು ಈ ವರ್ಷ ಪಡೀತೀವಿ ಅನ್ನುವಂತಹ ಮಾತನ್ನ ತಜ್ಞರು ತಿಳಿಸ್ತಾ ಇದ್ದಾರೆ. ಇದು ರೈತರೆಲ್ಲರಿಗೂ ಬಹಳ ಖುಷಿ ಕೊಡುವಂತಹ ಒಂದು ಸೂಚನೆ ಅಂತೇಳಿ ಹೇಳಬಹುದು. ಇನ್ನು ಜಾಗತಿಕ ಘಟನೆಗಳು ಅಂದ್ರೆ ಲಾನಿನಾ ಅನ್ನುವಂತಹ ಒಂದು ಘಟನೆ, ಎಲ್ನಿನೋ ಅನ್ನುವಂತಹ ಒಂದು ಘಟನೆ, ಹಿಂದೂ ಮಹಾಸಾಗರದ ದ್ವಿಧ್ರುವಿ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂತಹ ಘಟನೆ, ಇವೆಲ್ಲ ಜಾಗತಿಕ ಹವಾಮಾನದ ಘಟನೆಗಳು. ಇವುಗಳ ಒಂದು ಪರಿಣಾಮ ನಮ್ಮ ಮಾನ್ಸೂನ್ ಮೇಲೆ ಆಗ್ತದೆ ಅಂತೇಳಿ ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿವಿ. ಯಾವ ರೀತಿ ಪರಿಣಾಮಗಳಾಗ್ತಾವ ಅನ್ನೋದನ್ನು ಕೂಡ ನಾವು ತಮಗೆ ಹೇಳಿವಿ. ಇದರ ಬಗ್ಗೆ ನಮ್ಮ ವಿಜ್ಞಾನಿಗಳು ವಿಶೇಷವಾಗಿ ಇಲಾಖೆಯವರು ಬಹಳ ಗಂಭೀರವಾದಂತಹ ಒಂದು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ, ಅದನ್ನು ಗಮನಿಸ್ತಾ ಇರ್ತಾರೆ. ಹಿಂದೂ ಮಹಾಸಾಗರದೊಳಗೆ ಏನಾಗ್ತಿರ್ತದೆ, ಶಾಂತ ಮಹಾಸಾಗರದೊಳಗೆ ಏನಾಗ್ತಿರ್ತದೆ, ಯುರೋಪ್ನೊಳಗೆ ಏನಾಗ್ತಾ ಇರ್ತದೆ, ಅಂದ್ರೆ ಹವಾಮಾನದ ಬದಲಾವಣೆಗಳು ಯಾವ ರೀತಿ ಆಗ್ತಾ ಇರ್ತಾವ, ಇವೆಲ್ಲ ವಿಚಾರಗಳನ್ನ ಅವರು ಕಣ್ಣೊಳಗೆ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಅವರು ಹೇಳುವ ಪ್ರಕಾರ ಈಗೇನು ನಾವು ಮಾನ್ಸೂನ್ ನೋಡ್ತಾ ಇದ್ದೀವಿ, ಅಂದ್ರೆ ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಏನು ಒಳ್ಳೇದಿದೆ ಅಂತ ಹೇಳಿ ಹೇಳ್ತಾ ಇದ್ದೀವಿ, ಈ ಎಲ್ಲ ಘಟನೆಗಳ ಒಂದು ಪರಿಣಾಮ ಕೂಡ ಇದರೊಳಗೆ ಸೇರಿ ಒಳ್ಳೇದ ಅಂತ ಹೇಳಿ ಹೇಳ್ಬಹುದು. ಲಾನಿನಾ ಅನ್ನುವಂಥದ್ದು ಶಾಂತ ಮಹಾಸಾಗರದೊಳಗ ಒಂದು ತಂಪು ನೀರಿನ ಪ್ರವಾಹ. ಒಂದ್ ವೇಳೆ ಈ ಒಂದು ತಂಪು ನೀರಿನ ಪ್ರವಾಹ ಅಲ್ಲಿ ಕ್ರಿಯಾಶೀಲ ಇತ್ತು ಅಂತಂದ್ರ ನಮ್ಮ ಭಾಗದೊಳಗ ಮಾನ್ಸೂನ್ ಸಾಮಾನ್ಯ ಇರ್ತದ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿರ್ತದ. ಅದ್ರ ಜೊತೆಗೆ ಹಿಂದೂ ಮಹಾಸಾಗರದ ದ್ವಿಧ್ರುವಿ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂಥದ್ದೇನದ, ಡೈಪೋಲ್ ಅಂತಂದ್ರೆ ದ್ವಿಧ್ರುವಿ, ಎರಡು ಧ್ರುವಗಳು ಅಂತೇಳಿ ನಾವು ತಿಳ್ಕೊಳ್ಳೋಣ. ಒಂದು ಧ್ರುವ ಹಿಂದೂ ಮಹಾಸಾಗರದೊಳಗ ಆಫ್ರಿಕಾದ ಹತ್ರ ಇರತೈತಿ, ಇನ್ನೊಂದು ಧ್ರುವ ಆಸ್ಟ್ರೇಲಿಯಾದ ಹತ್ರ ಇರ್ತದ ಅಂತ ತಿಳ್ಕೊಂಡ್ರ ಹಿಂದೂ ಮಹಾಸಾಗರದೇನು ಉಷ್ಣತೆ ಇರ್ತದ, ಮೇಲ್ಮೈ ಉಷ್ಣತೆ ಒಂದ್ ಕಡೆ ಹೆಚ್ಚಿರ್ತದ, ಒಂದ್ ಕಡೆ ಕಡಿಮೆ ಇರ್ತದ, ಅಥವಾ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರ ಎರಡು ಸಮ ಇರ್ತವ. ಇಂಥ ಸನ್ನಿವೇಶಗಳನ್ನ ನಾವು ನೋಡಬಹುದು. ಆಫ್ರಿಕಾ ಹತ್ರ ಇರುವಂತಹ ಹಿಂದೂ ಮಹಾಸಾಗರದೊಳಗ ಒಂದ್ ವೇಳೆ ತಂಪಾದಂತಹ ವಾತಾವರಣ ಇತ್ತು ಅಂತಂದ್ರ ನಮ್ಮ ಮಾನ್ಸೂನ್ ಮೇಲೆ ಸಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನ ಅದು ಬೀರುತ್ತದೆ. ಅಂದ್ರ ಈ ಭಾಗದೊಳಗ ಮಳೆ ಆಗ್ತದ, ಒಳ್ಳೆ ಮಳೆಯನ್ನ ನಾವು ಆ ಟೈಮ್ನೊಳಗ ನಿರೀಕ್ಷೆ ಮಾಡಬಹುದು. ಒಂದು ವೇಳೆ ದಕ್ಷಿಣ ಆಫ್ರಿಕಾದ ಹತ್ರ ಬಿಸಿಯಾದಂತಹ ವಾತಾವರಣ ಇತ್ತು ಅಂತಂದ್ರ ಮಾನ್ಸೂನ್ ನಮ್ದೇನಿರ್ತದ ಅದು ದುರ್ಬಲ ಆಗಿಬಿಡುತ್ತದ, ನಮ್ಮಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಈ ಅಯೋಡಿ ಅನ್ನುವಂಥದ್ದೇನದ ಈ ಸಲ ಋಣಾತ್ಮಕ ಇದೆ, ಅಂದ್ರೆ ನಮಗ ಒಳ್ಳೆ ಸೂಚನೆಯನ್ನ ಅದು ಕೊಡ್ತಾ ಇದೆ. ಈ ಹಂಗಾಮ ಪೂರ್ತಿ ಅದು ಋಣಾತ್ಮಕವಾಗಿ ಇರುವಂತಹ ಸಾಧ್ಯತೆಗಳದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಲಾನಿನ ಅನ್ನುವಂತಹ ಘಟನೆ ಏನದ ಇದು ಕೂಡ ಇಡೀ ಹಂಗಾಮ ಪೂರ್ವವಾಗಿ ಇಡೀ ಹಂಗಾಮಿನೊಳಗ ಕ್ರಿಯಾಶೀಲವಾಗಿ ಇರ್ತದ, ಇದರಿಂದಾಗಿ ನಮ್ಮ ಮಾನ್ಸೂನ್ ಮೇಲೆ ಬಹಳ ಒಳ್ಳೆ ಪರಿಣಾಮವನ್ನ ನಾವು ನೋಡಬಹುದಾಗಿದೆ. ಆತ್ಮೀಯರೆ, ತಾವೆಲ್ಲ ಈಗ ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗಿದ್ದೀರಿ, ಮತ್ತೆ ಎಲ್ಲಾ ತಯಾರಿ ಕೂಡ ಮಾಡಿಕೊಂಡಿದ್ದೀರಿ, ಮಾನ್ಸೂನ್ ಆಗಮನಕ್ಕಾಗಿ ಏನ್ ಕಾಯ್ತಾ ಇದ್ದೀರಿ, ಈ ಜೂನ್ ಒಳಗ ಯಾವ ರೀತಿ ಮಳೆ ಇರ್ತದ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾದಂತದ್ದು, ಇಲ್ಲಿ ತಮಗ ಒಂದು ಒಳ್ಳೆ ಸೂಚನೆನೇ ಅದ ಅಂತ ಹೇಳಿ ಹೇಳಬಹುದು. ಜೂನ್ ತಿಂಗಳಲ್ಲಿ ಯಾವ ರೀತಿ ಮಳೆ ಇರ್ತದ ಅಂತ ಹೇಳಿ ತಜ್ಞರು ನಮಗ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಉತ್ತರ ಭಾಗದೊಳಗ ಅಂದ್ರ ನಮ್ಮ ಪ್ರದೇಶದೊಳಗ, ಕಲ್ಯಾಣ ಕರ್ನಾಟಕ ಅಂತಾನೆ ತಿಳ್ಕೊಳ್ರಿ, ಅದರ ಜೊತೆಗೆ ವಾಯವ್ಯ ಭಾರತದೊಳಗ, ಮಧ್ಯ ಭಾರತದೊಳಗ, ಪೂರ್ವ ಭಾರತದ ಕೆಲವು ಪ್ರದೇಶಗಳಲ್ಲಿ ಈ ಸಲ ಜೂನ್ ತಿಂಗಳಲ್ಲಿ ಗಮನಿಸಬೇಕು, ಜೂನ್ ತಿಂಗಳಲ್ಲಿ ಸಾಮಾನ್ಯ ಮಳೆ ಆಗಬಹುದು ಅಥವಾ ಅದಕ್ಕಿಂತ ಹೆಚ್ಚಿನ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಶೇಕಡಾ 97% ಮಳೆ ಈ ಭಾಗದೊಳಗ ಆಗುತ್ತದೆ ಅನ್ನುವಂಥದ್ದು. ದಕ್ಷಿಣ ಭಾರತದ ದಕ್ಷಿಣ ಭಾಗ, ಈಶಾನ್ಯ ಭಾರತ ಮತ್ತು ಮಧ್ಯ ಮತ್ತು ಪೂರ್ವ ಭಾರತದ ಕೆಲವು ಪ್ರದೇಶಗಳಲ್ಲಿ ಈ ಸಲ ಜೂನ್ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಪ್ರದೇಶಗಳಿಗೆ ಒಂದು ಒಳ್ಳೆ ಸೂಚನೆ ಅದ ಅಂತ ಹೇಳಿ ಹೇಳಬಹುದು. ಜೂನ್ ತಿಂಗಳಲ್ಲಿ ಸಾಮಾನ್ಯವಾಗಿ ಸರಾಸರಿಯಾಗಿ 165 mm ಮಳೆ ಆಗ್ತದ, ಅಷ್ಟು ಮಳೆ ಅಥವಾ ಅದಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ಜೂನ್ ತಿಂಗಳಲ್ಲಿ ಪಡಿಬಹುದು ಅನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ. ಆದ್ರೆ ಇನ್ನೊಂದು ಸುದ್ದಿ ಕೂಡ ಬಹಳ ಸಕಾರಾತ್ಮಕವಾಗ್ಯದ. ಏನಪ್ಪಾ ಅಂತಂದ್ರ ಈಗೇನು ಒಂದು ತಿಂಗಳಲ್ಲಿ ಬರಬೇಕಾದಂತಹ ಮಳೆ ಏನಿರ್ತದ, ಇದು ನಮಗ ಸರಿಯಾಗಿ ಸೂಕ್ತವಾಗಿ ಹಂಚಿಕೆಯಾಗಿ ವಾರಕ್ಕೊಂದ್ಸಲನು 10 days ಈ ರೀತಿ ನಮಗ ಬಂತು ಅಂತಂದ್ರ ನಮ್ಮ ಬೆಳೆಗಳಿಗೆ ಅನುಕೂಲ ಆಗ್ತದ, ಬೆಳೆಗಳ ಬೆಳವಣಿಗೆಗೆ ಅನುಕೂಲ ಆಗ್ತದ, ಅದರಿಂದ ಒಳ್ಳೆ ಫಸಲು ಬರೋದಕ್ಕ ಅನುಕೂಲ ಆಗ್ತದ. ಇದೇ ಸುದ್ದಿಯನ್ನ ನಾನು ತಮಗ ಹೇಳ್ತಾ ಇದ್ದೀನಿ. ಏನಂತಂದ್ರ ಈ ಸಲ ಮುಂಗಾರಿನೊಳಗ ಮಳೆಯ ಹಂಚಿಕೆ ಏನದ ಅದು ಅಗ್ದಿ ಸೂಕ್ತವಾಗಿರ್ತದ, ಅಗ್ದಿ ಸರಿಯಾಗಿರ್ತದ, ನಮಗ ಬೇಕಾದಂತಹ ಸಮಯದೊಳಗ ಮಳೆ ಕೊರತೆ ಆಗುವುದಿಲ್ಲ. ಈ ಹಂಚಿಕೆಯಿಂದಾಗಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ನಾವು ಇಂಗ್ಲಿಷ್ನೊಳಗೆ ಕರಿತೀವಿ, ಇದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ತಜ್ಞರು ಇದರ ಮೇಲೆ ಕೂಡ ಗಮನವಿಟ್ಟು ತಮಗ ಹೇಳಿದ್ದಾರೆ, ಈ ಸಲ ಹಂಚಿಕೆ ಸೂಕ್ತವಾಗಿರ್ತದ, ಹಿಂಗಾಗಿ ಯಾವುದೇ ಚಿಂತೆ ಮಾಡುವುದು ಬೇಡ ಅಂತೇಳಿ. ಎಷ್ಟೋ ಸಲ ಏನಾಗ್ತದಪ್ಪ ಅಂತಂದ್ರೆ ಒಂದ್ ಸಲ ಚಲೋ ಹೊತ್ತಿನಾಗೆ ಮಳೆ ಬಂದ ಕೂಡಲೇ ತಾವೆಲ್ಲ ಬಿತ್ತಿ ಬಿಡ್ತೀರಿ, ಅದರ ನಂತರ ತಿಂಗಳಾನ್ಗಟ್ಲೆ ಎರಡೆರಡು ತಿಂಗಳಗಟ್ಲೆ ಮಳೆ ಹೋಗಿದ್ದನ್ನ ನಾವು ನೋಡಿವಿ, ಹಿಂದ ಇದರ ಅನುಭವ ಅದ. ಆದ್ರೆ ಈ ಸಲ ಹಂಗ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹಂಚಿಕೆ ಸರಿಯಾಗಿರ್ತದ, ಅದಕ್ಕಾಗಿ ನಮ್ಮ ರೈತರು ಯಾವುದೇ ಚಿಂತೆ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಎಷ್ಟು ಖುಷಿಯಾದಂತಹ ವಿಚಾರಗಳನ್ನ ನಾವು ನಮ್ಮ ಮನಸ್ಸಿನೊಳಗ ಮೆಲುಕು ಹಾಕ್ತಾ ಕಳೆದ ವಾರ ವಿಶ್ವ ಪರಿಸರ ದಿನವನ್ನ ನಾವು ಆಚರಣೆ ಮಾಡಿದ್ವಿ. ಅದಕ್ಕೆ ತಾವೆಲ್ಲರೂ ಕೂಡ ಇದರೊಳಗೆ ಭಾಗಿಯಾಗಿ ಗಿಡಗಳನ್ನು ಕೂಡ ಹಚ್ಚಿರಬಹುದು ಅಂತ ಹೇಳಿ ನಾವು ಆಶಾ ಮಾಡ್ತೀವಿ. ನಮ್ಮ ಇಡೀ ದೇಶವನ್ನ ಹಸಿರಿನಿಂದ ನಳನಳಿಸುವಂಗ ಮಾಡುವಂತಹ ಪ್ರಯತ್ನಗಳು ಅನೇಕರು ಮಾಡ್ತಾ ಇದ್ದಾರೆ. ಅಂಥ ಒಂದು ಉದಾಹರಣೆ ಇವತ್ತು ತಮ್ಮ ಮುಂದೆ ನಾವು ಪ್ರಸ್ತುತ ಮಾಡ್ತಾ ಇದ್ದೀವಿ. ಧಾರವಾಡದ ಬಸವರಾಜ್ ಕುಣ್ಣೂರ್ ಅವರು ಈ ನಿಟ್ಟಿನೊಳಗ ಬಹಳ ಅದ್ಭುತವಾದಂತಹ ಒಂದು ಕೆಲಸವನ್ನ ತಮ್ಮ ಸ್ನೇಹಿತರ ಜೊತೆಗೆ ಕೂಡಿ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಬಸವರಾಜ್ ಕುಣ್ಣೂರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ವೃಕ್ಷ ಕ್ರಾಂತಿ ಅನ್ನುವಂತಹ ಒಂದು ಕಲ್ಪನೆ ಹೆಂಗ್ ಬಂತು ಸರ್? ಇದು ಪೇಪರ್ನಲ್ಲಿ ಬಂದಂತಹ ಒಂದು ಬಹಳ ನೋವಿನ ಸಂಗತಿಗಳನ್ನ ನಾವು ಓದಿದಾಗ ನಮ್ಗೆ ಒಂದು ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಬೇಕಂತ ಬಂತು ಸರ್. ಪೇಪರ್ದಲ್ಲಿ ಸಂಯುಕ್ತ ರಾಷ್ಟ್ರಕ್ಕೆ ಅವರು 2025 180 crore ಜನರಿಗೆ ಕುಡಿಯಲು ನೀರಿಲ್ಲ ಅನ್ನುವಂತ ಸಂದೇಶ ಕೊಟ್ಟಿದ್ದಾರೆ ಮತ್ತು ಭೂರಕ್ಷಣೆಗೆ 2030 ಗಡುವು ಅನ್ನುವಂತ ಸಂದೇಶವನ್ನು ಯುಎನ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕಡೆಗೆ ನೀರಿನ ಕೊರತೆಗಳು, ಆ ನಂತರ ರೈತರ ಆತ್ಮಹತ್ಯೆ ಮತ್ತು 130 ವರ್ಷಗಳಲ್ಲಿಯೇ ಹೆಚ್ಚು ಶೆಕೆ ಅನ್ನುವಂಥದ್ದು 2016 ಪೇಪರ್ನಲ್ಲಿ ಬಂದಿದ್ದು ನೋಡಿ ಏನಾದರೂ ನಾವು ಮಾಡಬೇಕು ಈ ಜಗತ್ತಿನಲ್ಲಿ ನಾವೆಲ್ಲರೂ ಬದುಕುಳಿಬೇಕಾದ್ರೆ ನೀರು ಅವಶ್ಯವಾಗಿ ಬೇಕಾಗ್ತದೆ, ಜಾಗತಿಕ ತಾಪಮಾನ ಕಡಿಮೆ ಮಾಡಬೇಕನ್ನುವಂತಹ ಒಂದು ವಿಚಾರ ಬಂದು ನಾವು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ತಾವು ಏನ್ ಮಾಡ್ತಾ ಇದ್ರಿ ಸರ್? ನಾವು ಇಲ್ಲಿ ಮುಖ್ಯವಾಗಿ ಈ ವೃಕ್ಷ ಕ್ರಾಂತಿಯೊಳಗೆ ಮನೆ ಮನೆಯಲ್ಲಿ ಸಸಿಗಳನ್ನ ತಯಾರು ಮಾಡುವಂತಹದನ್ನೇ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಮಣ್ಣು ಗೊಬ್ಬರ ಉಸುಕವನ್ನು ತೆಗೆದುಕೊಂಡು ಪಾಕೆಟ್ ನಲ್ಲಿ ಹಾಕಿ ಒಂದು ಹುಣಸಿ ಬೀಜೋ ಅಥವಾ ಬೇವಿನ ಬೀಜೋ ಯಾವ್ದೋ ಹಾಕಿದ್ರೆ 18-25 ದಿವಸ ಹುಟ್ಟುತ್ತದೆ. ಅದೇ ರೀತಿ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಸಸಿಗಳನ್ನು ತಯಾರು ಮಾಡಬೇಕು, ಇದು ಮೊದಲನೇ ಸ್ಟೆಪ್ ಸರ್. ಹೀಗೆ ಪ್ರತಿ ಮನೆಯಲ್ಲಿ 50-100 ಸಸಿಗಳನ್ನು ತಯಾರು ಮಾಡಿದ್ರೆ ಒಂದು ದೊಡ್ಡ ದೊಡ್ಡ ಹೊಲದಲ್ಲಿ 100,000-10,000 ಗಟ್ಟಲೆ ಸಸಿಗಳನ್ನ 100,000 ಗಟ್ಟಲೆ ಸಸಿಗಳನ್ನು ತಯಾರು ಮಾಡಬಹುದು. ಈ ರೀತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸುಮಾರು 130 crore ಜನಸಂಖ್ಯೆ, ಪ್ರತಿಯೊಬ್ಬರು ಇದರಲ್ಲಿ ಸಸಿ ತಯಾರು ಮಾಡಿದ್ರೆ ಭಾಗಿಯಾದ್ರೆ ಕೇವಲ 6 ತಿಂಗಳಲ್ಲಿ ಭಾರತ ದೇಶ ನಂದನವನ ಆಗ್ತದೆ ಅನ್ನುವಂತ ಕನಸು ನಮ್ಮ ರಕ್ಷಕ್ರಾಂತಿ. ಅದ್ಭುತ ಅದ್ಭುತ. ಇದಾದ ನಂತರ ಸರ್ ಸಸಿ ತಯಾರಾದಂತಹದ್ದನ್ನು ನೆಟ್ಟು ಕಾಪಾಡುವಂತದ್ದು 2nd step. ಮೂರನೇದಂದ್ರೆ ಹೆಚ್ಚಾದ ಸಸಿಗಳನ್ನು ದಾನ ಮಾಡೋದು. 4th step ಅಂದ್ರೆ 130 crore ಜನರನ್ನ ಇದರಲ್ಲಿ ಭಾಗಿಯಾಗಿಸಬೇಕಂತದ್ದು ನಮ್ಮ ರಕ್ಷಕ್ರಾಂತಿಯ ಒಂದು ಕನಸು. ಯಾವ ರೀತಿ ನೀವು ಒಂದು ಉದ್ದೇಶ ಇಟ್ಟುಕೊಂಡು ಶುರು ಮಾಡಿದ್ರಲ್ಲ 2016 ಇಡೀ ದೇಶವನ್ನ ಇದರೊಳಗೆ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತೇಳಿ, ಈಗ ಒಂದಿನ 6 ವರ್ಷಗಳು ಇಲ್ಲಿ ತನಕ ನೀವು ಸಲ್ಲಿಸಿದ್ದೀರಿ ಈ ನಿಟ್ಟಿನೊಳಗೆ, ಇಲ್ಲಿ ತನಕ ಏನೇನು ಕೆಲಸ ಆಗ್ಯಾವಂತೀರಿ ನಿಮ್ಮ ಲೆಕ್ಕದ ಪ್ರಕಾರ? ಸುಮಾರು ನಾವು 30,000-35,000 ಸಸಿಗಳನ್ನ ಇಲ್ಲಿ ಧಾರವಾಡದಲ್ಲಿ ನಿಸರ್ಗ ಲಕ್ಷ್ಮಿ ಸಸಿ ದಾಸವನ ಅಂತಿಕೊಂಡು ನಾವು ತಪೋವನದಲ್ಲಿ ತಯಾರು ಮಾಡಿದ್ದೇವೆ. ಅದು ಬಿಜಾಪುರ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪ್ರಾರಂಭಗೊಂಡಂತಹ ಒಂದು ನಿಸರ್ಗ ಲಕ್ಷ್ಮಿ ಸಸಿ ದಾಸವನ್ನ ಇಲ್ಲಿವರೆಗೆ 30,000-35,000 ಸಸಿಗಳನ್ನ ನಾವು ತಯಾರು ಮಾಡಿ ಉಚಿತವಾಗಿ ಹಂಚಿದ್ದೇವೆ. ನಮ್ಮ ರಕ್ಷಕ್ರಾಂತಿಯಲ್ಲಿ ಏನಂದ್ರೆ ಮುಖ್ಯವಾಗಿ ಯಾರಿಂದಲೂ ನಾವು ದುಡ್ಡು ಹಿಡಿಯಂಗಿಲ್ಲ ಸರ್, ಮತ್ತು ಯಾವುದೇ ರೀತಿಯ ಒಂದು ಪುರಸ್ಕಾರವನ್ನಾಗ್ಲಿ ಏನು ಮಾಡಂಗಿಲ್ಲ. ಯಾಕಂದ್ರೆ ನಿಸರ್ಗ ದೇವತೆ ನಮಗೆ ಎಲ್ಲವನ್ನು ಉಚಿತವಾಗಿ ಕೊಟ್ಟಾಗ ನಾವು ನಮ್ಮ ಸಲುವಾಗಿ ಮಾಡುತ್ತಿರುವಂತ ಒಂದು ಕಾರ್ಯ ಕರ್ತವ್ಯ ಅಂತಕೊಂಡು ನಮ್ಮ ಎಲ್ಲ ವೃಕ್ಷ ಭಾರತ ಸೈನಿಕರು ಇದರಲ್ಲಿ ಸೇವೆ ಮಾಡೋದೆಲ್ಲ ನಾವು ವೃಕ್ಷ ಭಾರತ ಸೈನಿಕರು ಅಂತ ಇರ್ತೇವೆ. ಇದಕ್ಕೆ ಯಾವುದು ಫೀಸ್ ಇರಲ್ಲ ಮತ್ತು ಯಾರ್ದೇ ದುಡ್ಡನ್ನು ತೆಗೆದುಕೊಳ್ಳಲ್ಲ. ಎಲ್ಲರೂ ಸೇರಿ 130 crore ಜನಸಂಖ್ಯೆ ನಮ್ಮ ವೃಕ್ಷ ಭಾರತ ಸೈನಿಕರು ಅಂತಕೊಂಡು ನಾವು ಆ ರೀತಿ ಗಣನೆ ಮಾಡ್ತೀವಿ. ಎಲ್ಲರೂ ಇದರಲ್ಲಿ ಭಾಗಿಯಾಗಲಿ ಅನ್ನುವಂತಹ ಸಂದೇಶವನ್ನ ವಿನಂತಿಯನ್ನ ಮಾಡಿಕೊಡ್ತೇವೆ. ಈಗ ನೀವು ಎಷ್ಟು ಜನ ಸ್ನೇಹಿತರು ಕೂಡಿ ಈ ಕಾರ್ಯವನ್ನ ಹಮ್ಮಿಕೊಂಡ್ರಿ ಶುರುವಿಗೆ? ಸರ್, ಶುರುವಿಗೆ ನಾವು 3-4 ಸೇರ್ಕೊಂಡಿದ್ದೇನೆ. ವಿಚಾರನ ಸ್ಟಾರ್ಟ್ ಮಾಡಿ ಜನಜಾಗೃತಿ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್ ಫಸ್ಟ್. ಮತ್ತೆ ಮುಂದೆ ಒಂದು 7 ತಿಂಗಳಲ್ಲಿ ಸಸಿ ದಾಸವನ ಕನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಸಸಿಯನ್ನ ಉಚಿತವಾಗಿ ಕೊಡುವಂತದ್ದು ಸ್ಟಾರ್ಟ್ ಮಾಡಿದ್ವಿ. ಸಸಿ ದಾಸೋಹ ವನ ದಾನ ಮಾಡುವಂತವನ, ಸಸಿಯನ್ನು ದಾನ ಮಾಡುವಂತವನ. ಅಡ್ಡಿಲ್ಲ, ಈಗ ಸಸಿಗಳನ್ನ ನೀವು ಬೆಳೆಸಬೇಕಲ್ಲ ಅಲ್ಲಿ, ಯಾವ ರೀತಿ ಅದನ್ನ ಶುರು ಮಾಡಿದ್ರಿ? ಅದೇ ಸರ್, ನಾವಿಲ್ಲಿ ಧಾರವಾಡ ತಪೋವನದಲ್ಲಿ ಸುಮಾರು ಒಂದು 25-30,000 ಸಸಿಗಳನ್ನ ಪಾಕೆಟ್ ನಲ್ಲಿ ಹಾಕಿ ತಯಾರು ಮಾಡ್ತೀವಿ ನಾವೇ ಸ್ವಯಂ ಸೇವಕರು. ಅಂದ್ರೆ ವೃಕ್ಷ ಭಾರತ ಸೈನಿಕರೆಲ್ಲ ಸೇರ್ಕೊಂಡು ಪಾಕೆಟ್ ತೆಗೆದುಕೊಂಡು ಬಂದು ಮಣ್ಣು ಗೊಬ್ಬರ ಉಸುಕ ಎಲ್ಲ ಹಾಕಿ ಬೀಜಗಳನ್ನ ಹಾಕಿ ವಿವಿಧ ತರದ ಸಸಿಗಳನ್ನು, ದೊಡ್ಡ ದೊಡ್ಡ ಸಸಿಗಳನ್ನ, ಅಂದ್ರೆ ಜಾಗತಿಕ ತಾಪಮಾನ ಕಡಿಮೆ ಮಾಡಲಿ ಯಾವ ಸಸಿಗಳು ಬೇಕಲ್ಲ ಅಂತ ದೊಡ್ಡ ಸಸಿಗಳನ್ನು ಮಾತ್ರ ನಾವು ತಯಾರು ಮಾಡ್ತೀವಿ, ಉಚಿತವಾಗಿ ಹಂಚ್ತೀವಿ. ಮತ್ತು ಅವರಿಗೆ ವಿನಂತಿ ಮಾಡ್ಕೋತೀವಿ, ನೀವು ಸಸಿ ತಯಾರು ಮಾಡ್ರಿ, ಹಚ್ಚಿರಿ ಮತ್ತು ದಾನ ಮಾಡ್ರಿ ಅಂತ ತಿಳ್ಕೊಂಡು ವಿನಂತಿ ಮಾಡ್ಕೋತೀವಿ. ಮತ್ತು ಬೀಜಗಳನ್ನ ಎಲ್ಲಿಂದ ತಾವು ತರುವಂತದ್ದು ಆಗ್ತದೆ ಸಂಗ್ರಹ ಅಂದ್ರೆ ಸರ್? ನಮ್ದು ಸಂಕ್ರಾಂತಿ ಯುಗದಲ್ಲಿ ಯಾವುದೇ ಯಾರಿಂದ ದುಡ್ಡು ನಾವು ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಎಲ್ಲರೂ ಸ್ವಯಂ ಸ್ಫೂರ್ತಿಯಾಗಿ ತಾನೇ ತಮ್ಮ ಬೀಜನ ತಂದು ಕೊಡ್ತಾರೆ ಅಥವಾ ಪಾಕೆಟ್ ತಂದು ಕೊಡ್ತಾರೆ ಅಥವಾ ಬಂದು ಸೇವೆ ಮಾಡ್ತಾರೆ. ಈ ರೀತಿ ನಿಸ್ವಾರ್ಥ ಅಂದ್ರೆ ಈಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪಡಬೇಕಾದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೆಂಗ್ ಸ್ಟಾರ್ಟ್ ಆಗ್ತದೆ, ಕ್ವಿಟ್ ಡಾಟ್ ಫ್ರಾಮ್ ಇಂಡಿಯಾ ಮೂವ್ಮೆಂಟ್ ಜೊತೆ ಇದು ನಾವು ಎಲ್ಲರೂ ಬಂದು ಸೇವೆ ಮಾಡ್ತಿದ್ದಾರೆ. ಹೀಗಾಗಿ ಇದು ಪೂರಾ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇದು ಸಂದೇಶ ಹೋಗ್ಲಿ ಅನ್ನುವಂಥದ್ದೇ ನಮ್ಮ ಒಂದು ಆಸೆ ಇದೆ. ಅಡ್ಡಿಲ್ಲ, ನಾನು ಏನ್ ಕೇಳೋದಂತಂದ್ರೆ ಈಗ ನೀವು ಬೀಜ ನೀವು ದಾಸೋಹ ಮಾಡ್ತಾ ಇದ್ದೀರಿ, ಅಡ್ಡಿಲ್ಲ, ಅದು ಮೂಲ ಎಲ್ಲಿಂದ ತರ್ತಾ ಇದ್ದೀರಿ ಬೀಜಗಳನ್ನ ಅಂತ ನಾನು ಕೇಳಿದ್ದು. ಸರ್, ಇವೇ ಸರ್, ಗಿಡದ ಕೆಳಗೆ ಬಿದ್ದಂತ ಬೀಜಗಳನ್ನ ತೆಗೆದುಕೊಂಡು ಬರೋದು, ಬೇವಿನ ಗಿಡದ ಕೆಳಗೆ ಬಿದ್ದಂತ ಬೀಜಗಳು, ಹುಣಸಿ ಬಿಡದ ಬಿದ್ದಂತ ಬೀಜಗಳು ಅಥವಾ ಕೆಲವೊಂದಿಷ್ಟು ಬೀಜಗಳನ್ನು ನಾವು ಖರೀದಿ ಮಾಡ್ತೇವೆ, ಅಲ್ಲಿ ಬೀಜ ಮಾರಾಟಗಾರರಿಂದ ಖರೀದಿ ಮಾಡ್ತೇವೆ. ಹೊಂಗೆ ಬೀಜಗಳು ಸಿಗ್ತವೆ, ಗಿಡದ ಕೆಳಗೆ ಹೋದ್ರೆ ಲಕ್ಷಾಂತರ ಹೊಂಗೆ ಬೀಜಗಳು ಸಿಗ್ತವೆ ಸರ್. ಒಂದ ನಾವು ಬೀಜ ಹಾಕಿದ್ರೆ ಅದ್ ನೋಡಿ ಭಗವಂತ ಕೊಟ್ಟಂತ ಒಂದು ನಮಗೆ ಕಾಣಿಕೆ ಏನಂದ್ರೆ ಒಂದ್ ಬೀಜಕ್ಕೆ ಲಕ್ಷಾಂತರ ಬೀಜಗಳನ್ನ ಕೊಡ್ತದೆ ಗಿಡ. ಹೌದು ಹೌದು ಹೌದು, ಅದ್ಭುತವಾದಂತ ಸಂದೇಶ ನಿಸರ್ಗ ಕೊಡ್ತದೆ. ಅದೇ ಸಾದಾ ಬೀಜಗಳನ್ನ ತೆಗೆದುಕೊಂಡು ಬರ್ತೀವಿ, ಪಾಕೆಟ್ ನಲ್ಲಿ ಮಣ್ಣು 50% ಮಣ್ಣು ಹಾಕುದು ಸರ್, 25% ಉಸುಕು ಮತ್ತು 25% ಗೊಬ್ಬರ ಮೂರು ಮಿಕ್ಸ್ ಮಾಡಿ ಒಂದು ಬೀಜ ಹಾಕಿದ್ರೆ ಅದು 18-25 ದಿವಸ ಒಳಗೆ ಬೀಜ ಹುಡ್ತದೆ ಸರ್, ಅದು ಸಸಿ ಆಗಿಬಿಡ್ತದೆ. ಸ್ವಲ್ಪ ನೀರ್ ಹಾಕ್ತಾ ಹೋಗ್ಬಿಟ್ರೆ ಸಾಕು, ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳಿರುವಂತ ಜಾಗದಲ್ಲಿ ಇಟ್ಬಿಟ್ರೆ 18-25 ದಿವಸ ಒಳಗೆ ಪ್ರತಿಯೊಬ್ಬರ ಮನೆಯಲ್ಲಿ 50, 100, 200, 500 ಸಸಿಗಳನ್ನು ತಯಾರು ಮಾಡಬಹುದು, ಒಂದೊಂದು ಊರಲ್ಲಿ ಲಕ್ಷಾಂತರ ಸಸಿಗಳನ್ನು ತಯಾರು ಮಾಡಬಹುದು. ಅಂದ್ರೆ ನಿಮ್ಮ ಕೆಲಸವನ್ನ ನೋಡಿ ಯಾರ್ಯಾರಿಗೆ ಆಸಕ್ತಿ ಇದೆ ನಿಮಗ ಸಹಾಯ ಮಾಡುವಂತಹ ಒಂದು ವಿಚಾರ ಬಂದಾಗ ಅವರು ಕೂಡ ಸಸಿಗಳನ್ನ ತಂದುಕೊಡುವಂತಹ ಒಂದು ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಹೇಗೆ ಜಾತ್ರೆಯಲ್ಲಿ ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ, ಯಾರೋ ಊಟ ಮಾಡ್ತಾರೆ, ಹಾಗೆ ಹಾಗೆ ಇಲ್ಲಿ ಕೆಲವು ಜನ ತಗೊಂಡ್ ಇರ್ತಾರೆ ಸಸಿಗಳನ್ನ, ಕೆಲವೊಂದು ತೆಗೆದುಕೊಂಡು ಹೋಗ್ತಾರೆ. ನೋಡ್ರಿ ನಾವು ಬೆಳಗಾವಕ್ಕೆ ಅದೊಂದು ಗ್ರೀನ್ ಸೇವಿಯರ್ಸ್ ಅನ್ನುವಂತ ಒಂದು ಗ್ರೂಪ್ ಇದೆ, ಇಲ್ಲಿವರೆಗೆ ಸುಮಾರು 7-8 ಟ್ರಕ್ ಈ ಸಸಿಗಳನ್ನ ನಾವು ಕೊಟ್ಟಿದ್ದೇವೆ ಸರ್. ಪ್ರತಿ ವಾರ 200, 300, 500 ಸಸಿಗಳನ್ನ ಹಾಕ್ತಾ ಇದ್ದಾರೆ. ಅದೇ ರೀತಿ ನಾವು ಬಳ್ಳಾರಿ ಕೊಟ್ಟಿದ್ದೇವೆ, ನಾವು ಇಲ್ಲಿ ಎಲ್ಲಿ ಕೊಟ್ಟಿದ್ದಂತ ಹೆಚ್ಚು ನಾವು ಗಣನ ತೆಗೆದುಕೊಳ್ಳೋದಿಲ್ಲ, ಎಲ್ಲರು ಬಂದು ಹೋಯ್ತಿದ್ದಾರೆ. ಮತ್ತೆ ಅವ್ರಿಗೂ ನಾವು ನೀವು ಸಸಿ ತಯಾರು ಮಾಡ್ರಿ, ನೀವು ಹಚ್ಚ್ರಿ ಮತ್ತು ದಾನ ಮಾಡಿರುವಂತ ಸಂದೇಶ ಕೊಡ್ತೇವೆ. ಯಾವುದೇ ನಾವು ಗೌರ್ಮೆಂಟ್ ನಿಂದ ಯಾವ್ದ್ರ ಮೇಲೆ ನಾವು ಡಿಪೆಂಡ್ ಆಗೋದು ಬೇಡ, ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಡಿಪೆಂಡ್ ಆಗೋದು ಬೇಡ. ನಮ್ಮಷ್ಟಕ್ಕೆ ನಾವು ಮಾಡೋಣ, ಗೌರ್ಮೆಂಟ್ ತನ್ನಷ್ಟಕ್ಕೆ ತಾನು ಮಾಡ್ತಾ ಇರ್ತದೆ, ಇದು ನಮ್ಮ ಕರ್ತವ್ಯ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಮಾಡ್ಬೇಕನ್ನುವಂತ ಸಂದೇಶವನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ. ಅಡ್ಡಿ ಇಲ್ಲ, ಈಗ ನೀವು ಏನು ಕೆಲಸ ಮಾಡ್ತಾ ಇದ್ರಿ, ಅದ್ಭುತವಾದಂತಹ ಒಂದು ಕೆಲಸ. ಆದ್ರೂ ಕೂಡ ಈಗ ಅರಣ್ಯ ಇಲಾಖೆಯೊಳಗೆ ಸಾಕಷ್ಟು ಒಳ್ಳೆಯ ಸಸಿಗಳು ಸಿಗ್ತಾ ಇರ್ತವೆ, ಅವ್ರ ಜೊತೆಗೂ ನೀವು ಒಂದು ಸಹಯೋಗ ಮಾಡಿಕೊಂಡ್ರೆ ಅಲ್ಲಿಂದ ಸಸಿಗಳನ್ನ ತಂದು ಹಂಚುವಂತಹ ಒಂದು ಕೆಲಸ ಆಯ್ತು, ಅದನ್ನ ಬೆಳೆಸುವಂತಹ ಒಂದು ಕೆಲಸ ಇದನ್ನು ಕೂಡ ಮಾಡಬಹುದಲ್ಲ ತಾವು? ಮಾಡ್ತಾ ಇದ್ದೇವೆ, ಅವಶ್ಯಕತೆ ಇರ್ತದೆ ಅವಾಗ ಮಾಡ್ತಾ ಇದ್ದೇವೆ. ಬಟ್ ನಮ್ದು ಏನಂದ್ರೆ ಸರ್ ವಿಚಾರ, ಈಗ ಎಷ್ಟೊಂದು ಭಯಾನಕ ಪರಿಸ್ಥಿತಿ ಇದೆ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ಭಯಾನಕ ಭಯ ಉತ್ಪಾದನೆ ಮಾಡುವಂತ ಭಯೋತ್ಪಾದನೆ ಅಂತಂತಂದ್ರೆ ಇದು ಜಾಗತಿಕ ತಾಪಮಾನ. ಹೌದು, ಹೀಗಿದ್ದಾಗ ನಾವು ಯುದ್ಧಕ್ಕೆ ಹೋದಾಗ ನಮ್ಮ ಹತ್ರ ಮದ್ದು ಗುಂಡುಗಳು ಮತ್ತು ಬಾಂಬ್ಗಳು ಬೇಕಾಗ್ತವೆ ಸರ್ ಸಾಕಷ್ಟು. ನಾವು ಬರೀ ಕೇವಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಡಿಪೆಂಡ್ ಆಗಿ ಕೂತ್ಕೊಂಡ್ ಬಿಟ್ರೆ ನಮ್ಮ ಹತ್ರ ಯುದ್ಧಕ್ಕೆ ಹೋದಾಗ ಬಾಂಬ್ಗಳು ಇರಲ್ಲ, ಸಕ್ಸಸ್ ಆಗಲ್ಲ. ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ 100-200 ಸಸಿಗಳು, ಒಂದೊಂದೂರಲ್ಲಿ ಲಕ್ಷಾಂತರ ಸಸಿಗಳು ತಯಾರಾಗಬೇಕು ಅನ್ನೋದು ಕನಸು ನಮ್ದು. ಇನ್ನೊಂದು ಮಾತು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ನಮ್ ಕನಸು ಯಾವ ರೀತಿ ಇದೆ ಅಂದ್ರೆ, ನೀವೊಂದು ಹೋಟೆಲ್ಗೆ ಹೋದ್ರೆ ನಾವು ಚಾ ಕುಡಿದು ಹೊರಗೆ ಬರ್ಬೇಕಾದ್ರೆ ಒಂದು 4-5 ಸಾವಿರ ಸಸಿಗಳಲ್ಲಿ ಇರಬೇಕು. ಒಂದು ಬಟ್ಟೆ ಅಂಗಡಿಗೆ ಹೋದ್ರೆ ಒಂದು 4-5 ಸಾವಿರ ಸಸಿಗಳು ಇರಬೇಕು, ಒಂದು ಹೇರ್ ಕಟಿಂಗ್ ಸೆಷನ್ ಹೋದ್ರೆ ಒಂದು 4-5 ಸಾವಿರ ಸಸಿಗಳು ಇರಬೇಕು, ಒಂದು ಸ್ಕೂಲ್ಗೆ ಹೋದ್ರೆ 5-6 ಸಾವಿರ ಸಸಿಗಳು ಇರಬೇಕು, ಒಂದು ಮಠ ಮಸೀದಿ ಮತ್ತು ಗುರುದ್ವಾರ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಸಹಿತ ಲಕ್ಷಾಂತರ ಸಸಿಗಳು ಇರಬೇಕು. ಆ ಸಸಿಗಳನ್ನ ಎಲ್ಲರೂ ಉಚಿತವಾಗಿ ತೆಗೆದುಕೊಳ್ಳಬೇಕು, ಉಚಿತವಾಗಿನೇ ನಾವು ಅದನ್ನ ಹಚ್ಚಬೇಕು ಅನ್ನುವಂಥದ್ದು ನಕ್ಷತ್ರಾಂತಿಯ ಒಂದು ಸಂದೇಶ. ಅಡ್ಡಿಲ್ಲ, ಈಗ ನೀವು ಧಾರವಾಡದೊಳಗೆ ಏನು ಮನೆ ಮನೆಗೆ ತೆರಳಿ ಒಂದು ಕೆಲಸವನ್ನು ಮಾಡಿರಿ, ಮನೆಯೊಳಗೆ ಗಿಡ ಹಚ್ಚುವುದಂತೂ ಅಡ್ಡಿಲ್ಲ, ಮನೆಯವರು ನೋಡ್ಕೊಳ್ಬಹುದು. ಆದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ಹಚ್ಚುವಂತಹ ಒಂದು ಕೆಲಸ ಕೂಡ ಆಗಬೇಕು, ಮತ್ತೆ ಅವುಗಳನ್ನು ನೋಡ್ಕೊಳ್ಳುವಂತದ್ದು, ಸಂರಕ್ಷಣೆ ಮಾಡುವಂತದ್ದು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಪ್ರಯೋಗ ಮಾಡಿರಿ. ಹೌದು ಸರ್, ಈಗ ಪ್ರಯೋಗ ಮಾಡಿದ್ರೆ ಸಾಕಷ್ಟು ಜನ ಮಾಡಿದ್ದಾರೆ. ರಾಯಚೂರದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಗ್ರೀನ್ ರಾಯಚೂರಮ್ ಅಂತ ಸಂಸ್ಥೆ ನಡೆಸ್ತಾ ಇದಾರೆ, ಅಲ್ಲಿ ರಾಜೇಂದ್ರ ಕುಮಾರ್ ಅನ್ನಂತವ್ರು ಸುಮಾರು ಅವರು 300,000 ಸಸಿಗಳನ್ನ ತಯಾರು ಮಾಡಿ ಸಸಿಗಳನ್ನ ಹಚ್ಚಿದ್ದಾರೆ ಒಂದು 5-6 ವರ್ಷದಲ್ಲಿ. ಅದೇ ರೀತಿ ಕೋಟಿ ವೃಕ್ಷ ಪ್ರಶಸ್ತಾನ ಅಂತಿಕೊಂಡು ನನ್ನ ಫ್ರೆಂಡ್ ಒಬ್ರು ಮೈಸೂರಲ್ಲಿದ್ದಾರೆ, ಅವರು ಸಹಿತ ಅಲ್ಲಿ ಸಸಿಗಳನ್ನ ಹಚ್ಚಿದ್ದಾರೆ, ಬೆಳಗಾವಿ ಹಚ್ಚಿದ್ದಾರೆ. ಅವರೆಲ್ಲ ಈ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲಿ ಜನರಿಗೆ ವಿನಂತಿ ಮಾಡಿಕೊಂಡು ಅಲ್ಲಿ ಸಸಿಗಳನ್ನ ಹಚ್ಚಲಿಕ್ಕೆ ಹೇಳ್ತಾರೆ, ಜನರನ್ನು ಸಹಿತ ಭಾಗಿ ಆಗ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಜನರು ಭಾಗಿ ಆಗ್ಬೇಕು ಸ್ಮಶಾನದಲ್ಲಿ ಮತ್ತು ದೇವಸ್ಥಾನದಲ್ಲಿ ಮತ್ತು ಎಲ್ಲ ಕಡೆಗೂ. ಈಗ ನೋಡ್ರಿ, ಮೊನ್ನೆ ನನಗೊಬ್ರು ಕೇಳಿದ್ರು, ನಮ್ 10 ಎಕರೆ ಸ್ಮಶಾನ ಇದೆ, ಇಲ್ಲಿ ಸಸಿವ ಕೊಡ್ತೀರಾ ಅಂತ ಕೇಳಿದ್ರು, ಅತ್ಯಂತ ಖುಷಿಯಿಂದ ಕೊಡ್ತೀವಿ ಅಂತ ಹೇಳಿದ್ವಿ. ಮತ್ತೆ ಇವನ್ ನಮ್ಗೆ ಬಳ್ಳಾರಿಯಿಂದ ಸಹಿತ ಇಲ್ಲಿಂದ ತೆಗೆದುಕೊಂಡು ಹೋಗಿ ಮೇವಾಕಿ ಫಾರೆಸ್ಟ್ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಜನ ತೆಗೆದುಕೊಂಡು ಹೋಗ್ತಿದ್ದಾರೆ. ಇದು ಸ್ವಯಂ ಸ್ಫೂರ್ತಿಯಿಂದ ಬರ್ಬೇಕು ಸರ್. ಗೌರ್ಮೆಂಟ್ ರೂಲ್ಸ್ ಮಾಡೋದ್ರಿಂದ ಸದ್ದ ಮಟ್ಟಿಗೆ ಆಗ್ಬೋದು, ಆದ್ರೆ ಸ್ವಯಂ ಸ್ಫೂರ್ತಿಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡ್ರೆ ಮಾತ್ರ ನಾವು ಭೂಮಿ ಮೇಲೆ ಬದುಕುಳಿಲಿಕ್ಕೆ ಸಾಧ್ಯತೆ ಇರಬಹುದು, ಇಲ್ಲಂದ್ರೆ ಬಹಳ ಕಷ್ಟ ಆಗ್ತದೆ ಅನ್ನುವಂಥದ್ದು ವಿಚಾರ ನಮ್ದು. ಹೌದು, ಈಗ ಆ ಸ್ಫೂರ್ತಿ ಬಹುಶಃ ನಿಮ್ಮಿಂದ ಇದನ್ನ ಏನ್ ಕೇಳ್ತಾ ಇದ್ದಾರೆ ಅವರಿಗೆ ಇದರಿಂದ ಸ್ಫೂರ್ತಿ ಸಿಗ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಒಬ್ರು ಯಾರು ಇಂಥವ್ರು ಮಾಡುವಂತವ್ರು ಬೇಕು, ಇಂಥದ್ದು ನಾವು ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಜನರಿಗೆ ಹೇಳುವಂತವ್ರು ಬೇಕು. ಸಾಕಷ್ಟು ತಾವು ಮೊಬಿಲೈಸ್ ಮಾಡಿದ್ದೀರಿ ಇಲ್ಲಿ ತನಕ, ಬಹಳಷ್ಟು ಜನರಲ್ಲಿ ಜಾಗೃತಿಯನ್ನ ಕೂಡ ಮೂಡಿಸಿದ್ದೀರಿ. ಮುಖ್ಯ ಏನಪ್ಪ ಅಂತಂದ್ರೆ ನಾವು ಗಿಡಗಳನ್ನ ಹಚ್ಚಬಹುದು, ಆದ್ರೆ ಮುಂದೆ ಅವುಗಳ ಬೆಳವಣಿಗೆ ಬಹಳ ಮುಖ್ಯ ಆಗ್ತದೆ, ಅವು ಉಳಿಯುವಂತಹ ಒಂದು ಕೆಲಸ ಆಗಬೇಕು. ಈ ನಿಟ್ಟಿನೊಳಗೆ ತಾವು ಗಂಭೀರವಾಗಿ ಯೋಚನೆ ಮಾಡಿರಿ ಅಂತ ಹೇಳಿ ನನಗನ್ನಿಸ್ತದೆ. ಮಳೆ ನೀರು ಕೊಯ್ಲನ್ನು ಸಹಿತ ನಾವು ಈ ನಮ್ಮ ರಕ್ಷಕ್ರಾಂತಿಯಲ್ಲಿ ಇದೆ. ಜೊತೆಗೆ ಆರನೇ ಹಂತದ ಶೀಡಾತನ್ ಕಾರ್ಯಕ್ರಮ. ಶೀಡಾತನ್ ಕಾರ್ಯಕ್ರಮ ಅಂದ್ರೆ ಏನ್ ಸರ್, ಈ ಸಿಡ್ಬಾಲ್ ಮಾಡ್ತಾರೆ, ಸಿಡ್ಬಾಲ್ ಅನ್ನ ಹೋಗಿತಾರೆ, ಅದಕ್ಕಿಂತ ಹೆಚ್ಚಿನ ಒಂದು ಸ್ವಲ್ಪ ಪರಿಶ್ರಮ ಆಗ್ತದೆ ಸಿಡ್ಬಾಲ್ ಮಾಡ್ಲಿಕ್ಕೆ. ಆದ್ರೆ ಸಿಡಾತನ್ ಮಾಡ್ಲಿಕ್ಕೆ ಏನು ಹೆಚ್ಚು ಪರಿಶ್ರಮ ಆಗಲ್ಲ. ಲಕ್ಷಾಂತರ ಕೋಟ್ಯಾಂತರ ಬೀಜಗಳನ್ನ ನಾವು ಜೂನ್ ಫಸ್ಟ್ ವೀಕ್ ನಲ್ಲಿ, ಸೆಕೆಂಡ್ ವೀಕ್ ನಲ್ಲಿ, ಜುಲೈ ವರೆಗೆ ಫಾರೆಸ್ಟ್ ನಲ್ಲಿ ಹೋಗಿ ಹಾಕಿ ಬರುವಂತದ್ದು ಸರ್. ಈಗ ನಾವು ಮಾಡ್ಲಿಕ್ಕೆ 4-5 ವರ್ಷ ಅಥವಾ ಅದ್ಭುತವಾದಂತ ರಿಸಲ್ಟ್ ಬಂದಿದೆ ಸರ್. ನಾವು ಫಸ್ಟ್ ಇಯರ್ 300,000 ಬೀಜಗಳನ್ನ ಇಲ್ಲಿ ಧಾರವಾಡದ ಒಂದು 4-5 ಫಾರೆಸ್ಟ್ ನಲ್ಲಿ ಹಾಕಿದೀವಿ. ಎರಡನೇ ವರ್ಷ 10,00,000 ಬೀಜಗಳನ್ನ ಹಾಕಿದೀವಿ. ಮೂರನೇ ವರ್ಷ 1,25,00,000 ಬೀಜಗಳನ್ನ ಹಾಕಿದೀವಿ. ಈ ವರ್ಷ ನಮ್ ಗುರಿ ಏನಂತಂದ್ರೆ 100,00,000 ಬೀಜಗಳನ್ನ ಇಡೀ ಭಾರತ ದೇಶದಂತ ಹಾಕುವಂತದ್ದು. ಈ ರೀತಿ ಇಡೀ ಭಾರತ ದೇಶದಂತ ಕೇವಲ ಧಾರವಾಡದವರಂತಲ್ಲ ಸರ್, ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಇರುವಂತಹ ಬೀಜಗಳನ್ನ ನಾವು ಮಧ್ಯಪ್ರದೇಶಕ್ಕೆ, ಛತ್ತೀಸ್ಗಢಕ್ಕೆ, ರಾಯಚೂರಿಗೆ, ಜಮಖಂಡಿಗೆ, ಯಲಬುರ್ಗಕ್ಕೆ, ಬೇರೆ ಬೇರೆ ಜಾಗಕ್ಕೆ ನಾವು ಕಳಿಸ್ಕೊಡ್ತೀವಿ. ಅವ್ರಿಗೊಂದು ಪ್ರೇರಣೆ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಮಟ್ಟಿಗೆ ಕಳಿಸ್ಕೊಡ್ತೀವಿ. ಅಡ್ಡಿಲ್ಲ. ಈಗ ಇಡೀ ದೇಶ ತುಂಬಾ ಈ ಒಂದು ಕೆಲಸ ಆಗಬೇಕು ಅಂತಂದ್ರೆ ಎಲ್ಲಾ ಪ್ರದೇಶಗಳಿಂದ ನಿಮಗೆ ಸಂಪರ್ಕ ಬೇಕಾಗುತ್ತೆ. ಅಂತವ್ರು ಈಗ ರೆಡಿ ಆಗಿದ್ದಾರೆ ಅಂತೇಳಿ ನಿಮಗೆ ಎಲ್ಲ ದೂರ ಪ್ರದೇಶಗಳಿಂದ ಆಗಿದ್ದಾರೆ ಸರ್, ಈಗಾಗಲೇ ಭಾಗಿ ಆಗಿದ್ದಾರೆ, ಅದ್ರ ರಿಸಲ್ಟ್ ಸಹಿತ ಬಂದಿದೆ ಸರ್. ಹೌದಾ? ಮಧ್ಯಪ್ರದೇಶದಲ್ಲಿ ಜಾಬೋ ಅನ್ನುವಂತಹ ಒಂದು ಡಿಸ್ಟಿಕ್ ನಲ್ಲಿ ಅಲ್ಲಿ ಅದ್ಭುತವಾದಂತ ಕೆಲಸ ಆಗಿದೆ. ಅವರು ಮಳೆ ನೀರು ಕೊಯ್ಲನ್ನ ಮಾಡ್ತಾ ಇದ್ದಾರೆ. 40,000 ಟ್ರೆಂಚ್ ಅನ್ನ 25,000 ಜನ ಪ್ರತಿ ವರ್ಷ ಸೇರ್ಕೊಂಡ್ ಬಿಟ್ಟು ಒಂದು ದಿವಸ ಕಾರ್ಯಕ್ರಮ ಮಾಡ್ತಾರೆ. ಅದ್ಭುತವಾದಂತ ಮಳೆ ನೀರು ಕೊಯ್ಲು ಆಗ್ತದೆ ಮತ್ತು ಈಗಾಗಲೇ ಒಳ್ಳೆ ಫಾರೆಸ್ಟ್ ಆಗ್ತಾ ಇದೆ. ಅದೇ ಜಾಗದಲ್ಲಿ ನಮ್ಮ ಅವರಿಗೆ ಸುಮಾರು ಒಂದು 25,00,000 ಬೀಜಗಳನ್ನು ಕಳಿಸಿಕೊಟ್ಟಿದ್ವಿ ಧಾರವಾಡದಿಂದ. ಅವರು ಅವನ್ ಬೀಜಗಳನ್ನೆಲ್ಲ ಹಾಕಿದ್ದಾರೆ, ಅದ್ಭುತವಾದಂತ ಈಗ ಗಿಡಗಳು ಬೆಳೆದಿದ್ದಾವೆ ಸರ್. ಅದೇ ರೀತಿ ಛತ್ತೀಸ್ಗಢದಿಂದ ನಮಗೆ ಈಗ ಬೇಡಿಕೆ ಬರ್ತಾ ಇದೆ, ಅಲ್ಲಿಯೂ ಕಳಿಸ್ಕೊಡ್ತಾ ಇದ್ದೇವೆ. ಆ ನಂತರ ನಮಗೆ ತಮಿಳುನಾಡಿನಿಂದ ಬೇಡಿಕೆ ಬರ್ತಾ ಇದೆ ಮತ್ತು ರಾಯಚೂರು, ಧಾರವಾಡದಿಂದ ಸವದತ್ತಿ. ಈ ಸವದತ್ತಿ ನಾವು ಈ ವರ್ಷ 108 ಎಕರೆ ಗುಡ್ಡದಲ್ಲಿ ಈ ಒಂದು ಶೀಡಾತಾನ್ ಕಾರ್ಯಕ್ರಮ ಅಂದ್ರೆ ಬೀಜಗಳನ್ನ, ಹುಣಸೆ, ಹೊಂಗೆ, ಬೇವು, ಮಹಾಗಣಿ ಎಲ್ಲ ಬೀಜಗಳನ್ನು ತೆಗೆದುಕೊಂಡು, ಆಧಾರದ ಬೀಜಗಳನ್ನು ತೆಗೆದುಕೊಂಡು ಅದನ್ನ ಸ್ವಲ್ಪ ಸಂಸ್ಕರಣ ಮಾಡಿ, ಬೀಜೋಪಚಾರ ಮಾಡಿ ಮಳೆಗಾಲದಲ್ಲಿ ಅದನ್ನ ಹಾಕಿ ಬರುವಂತದ್ದು. ಹಾಕಿ ಅಂತಂದ್ರೆ ಊರ್ತಿರ ಅಥವಾ ಏನು ಸುಮ್ ಹಂಗೆ ಫಾರೆಸ್ಟ್ ಒಳಗೆ ಅದನ್ನ ಚೆಲ್ಲಿ ಬರ್ತೀರ ಬೀಜಗಳನ್ನ? ಒಳ್ಳೆ ಪ್ರಶ್ನೆ ಕೇಳಿದ್ರು ಸರ್. ತಾವು ಏನಂತಂದ್ರೆ ಫಸ್ಟ್ ನಾವು ಮಾಡಿದಾಗ ಈ ಗವರ್ಮೆಂಟ್ ನವರು ಕಟಾವ್ ಮಾಡ್ತಿರ್ತಾರೆ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಕಟಾವ್ ಮಾಡ್ತಿರ್ತಾರೆ. ಅಂದ್ರೆ ಅಕೇಜಾ ಮತ್ತು ನೀಲಗಿರಿ ಬ್ಯಾನ್ ಆಗಿದೆ ಅಲ್ರಿ, ಹೀಗಾಗಿ ಕಟಾವ್ ಮಾಡಿ ಹೊಸ ಒಂದು ಅರಣ್ಯವನ್ನು ಬೆಳೆಸ್ತಿರ್ತಾರೆ. ಅಲ್ಲಿ ನಮಗೆ ಬಹಳ ಅದ್ಭುತವಾದಂತಹ ಸ್ಪಂದನೆ ಸಿಕ್ತು ಮತ್ತು ಅರಣ್ಯ ಇಲಾಖೆಯಿಂದ ಸಹಕಾರ ಸಿಕ್ತು ಮತ್ತು ನಮ್ಮ ರಕ್ಷಾ ಭಾರತ ಸೈನಿಕರು ನಾವೆಲ್ಲ ಹೋಗಿ ಕೋಟ್ಯಾಂತರ ಬೀಜಗಳನ್ನ ನಾವು ಅಲ್ಲಿ ಆ ಒಂದು ನೆಲ ಅಲ್ಲಿ ಪಳ್ಳಾಗಿರ್ತದೆ ಅಂದ್ರೆ ಮೃದು ಆಗಿರ್ತದೆ, ಕಟಾವ್ ಮಾಡಿದಾಗ ಅಲ್ಲಿ ನೆಲ ಮೃದು ಆಗಿರ್ತದೆ ಮತ್ತು ಬೇರೆ ಬೇರೆ ಗಿಡಗಳನ್ನ ಪ್ಲಾಂಟೇಶನ್ ಮಾಡ್ತಿರ್ತಾರೆ. ಆ ಮೃದು ಇದ್ದಂತಹ ಮಣ್ಣಿನಲ್ಲಿ ನಾವು ಬೀಜಗಳನ್ನು ಹೋಗಿ ಬಂದಿವಿ. ಹೀಗಾಗಿ ಅಲ್ಲಿ ಮೇಲಿನಿಂದ ಸೂರ್ಯಕಿರಣ ಬಿತ್ತು, ಜೊತೆಗೆ ಮಳೆನೂ ಆಯ್ತು. ಕೊನೆಗೆ ಏನಂದ್ರೆ ಅದಕ್ಕೆ ಫಾರೆಸ್ಟ್ ಫೆನ್ಸಿಂಗ್ ಮಾಡಿರ್ತಾರೆ ಅವರು, ಅಂದ್ರೆ ಮೇಲೆ ಹಾಕಿರ್ತಾರೆ, ಹೀಗಾಗಿ ಯಾವುದೇ ಪ್ರಾಣಿಗಳು ಬರಲಿಲ್ಲ. ನಮ್ಮ ಮಾಡಿದ್ದು 2 ತಾಸು ಅಥವಾ 3 ತಾಸು ಕೆಲಸ ಒಮ್ಮೆ ಮಾಡಿದ್ವಿ. ನಿಸರ್ಗದೇವತೆ ನಮಗೆ ಇಷ್ಟು ದೊಡ್ಡ ಅದ್ಭುತವಾದಂತದ್ದು 24 hours 365 days ವರ್ಕ್ ಮಾಡಿದ್ದು ನಮಗೆ ಒಂದು ಈ ರಿಸಲ್ಟ್ ಅನ್ನು ಕೊಟ್ಟಿದ್ದು ನಮ್ಮ ಕಣ್ಣೆದುರಿಗೆ. ಇದೇ ರೀತಿ ಇನ್ನೂ ಹಲವಾರು ಫಾರೆಸ್ಟ್ ನಲ್ಲಿ ಹಾಕಿದ್ದೇವೆ ನಾವು, ಈಗ ಅದನ್ನ ನೋಡ್ಕೊಂಡು ಬಂದು ನಾವು ವ್ಯಾಟ್ಸಪ್ ನಲ್ಲಿ ಎಲ್ಲ ಹಾಕ್ತಿದ್ರೆ ಅದರಿಂದ ಒಳ್ಳೆ ಸ್ಪಂದನೆ ಬರ್ತಾ ಇದೆ ಸರ್. ಅದ್ಭುತ. ಈಗ ನೋಡ್ರಿ, ನಾವು ನಿಸರ್ಗದ ಜೊತೆಗೆ ಹೆಜ್ಜೆ ಹಾಕಿದ್ರೆ ನಿಸರ್ಗ ನಮಗೆ ಎಷ್ಟು ಅದ್ಭುತವಾದಂತಹ ಒಂದು ಸಪೋರ್ಟ್ ಕೊಡ್ತದೆ ಅನ್ನೋದು ಇದ್ರ ಮೇಲಿಂದ ನಾವು ತಿಳ್ಕೊಳ್ಬೇಕು. ಇದೇ ಒಂದು ಸಾಕ್ಷಿ ನೋಡ್ರಿ, ಇದಕ್ಕೆ ನಾವು ನಿಸರ್ಗದ ಜೊತೆನೆ ಹೆಜ್ಜೆ ಹಾಕಬೇಕು ಅನ್ನುವಂತಹದ್ದು ಒಂದು ಪರಿಸ್ಥಿತಿ ಕೂಡ ಈಗ ಅದ. ಸದ್ಯಕ್ಕೆ ನಾವು ಜಾಗೃತಿ ಮಾಡ್ಲಿಕ್ಕೆ ಹೋದಾಗ ಒಂದು 2-3 ಪಾಯಿಂಟ್ ಅನ್ನು ಹೇಳ್ತೀವಿ ಸರ್. ನಮಗೆ ಈ ಸಸಿಯ ಒಂದು ಮೌಲ್ಯ ಎಷ್ಟಪ್ಪ ಅಂದ್ರೆ 32 ಲಕ್ಷ ರೂಪಾಯಿಗಳು ಒಂದು ಗಿಡದ ಮೌಲ್ಯ ಅಂದ್ರೆ 17 ಲಕ್ಷ ರೂಪಾಯಿ ಅದು ನಮ್ಗೆ ಆಕ್ಸಿಜನ್ ಕೊಡ್ತಿದೆ ಸರ್. 17 ಲಕ್ಷ ರೂಪಾಯಿ ಮಳೆ ನೀರು ಟೋಟಲ್ 32 ಲಕ್ಷ ರೂಪಾಯಿ ಆಗ್ತದೆ. ಅದ್ಭುತ. ಇನ್ನು ಅದ್ರ ನೆರಳು, ಹಣ್ಣು, ಔಷಧ ಇವನ್ನೆಲ್ಲ ಹಿಡಿದ್ರೆ, ಕಟ್ಟಿಗೆ ಎಲ್ಲ ಹಿಡಿದ್ರೆ 1 ಕೋಟಿ ರೂಪಾಯಿ ಆಗ್ತದೆ. ಒಂದು ಗಿಡದ ಮೌಲ್ಯ 1 ಕೋಟಿ ರೂಪಾಯಿ. ಅಂದ್ರೆ ಕಣ್ಣಿಗೆ ಕಾಣದಂತ ಲಾಭ ಅಂತ ನಾವು ಕರಿತೀವಿ ಇದಕ್ಕೆ. ಹೌದು ಹೌದು. ಅದನ್ನ ನಿಸರ್ಗ ದೇವತೆ ನಮಗೆ ಕೊಡುವಂತ ಉಪಕಾರ ಅಂತ ನಾವು ಕರಿತೀವಿ. ಹೀಗೆ ನಾವು 10 ಗಿಡ ನೆಟ್ರೆ 3 ಕೋಟಿ 22 ಲಕ್ಷ ರೂಪಾಯಿ ನಾವು ಮಾಡಿದಂಗೆ ಆಯ್ತು. 3 ಗಿಡ ನೆಟ್ರೆ 32 ಎರಡನೇ ಜನ ಅಂತಂದ್ರೆ ನನಗೆ ಹುಟ್ಟಿನಿಂದ ಹಿಡಿದವರೆಗೆ ನಾನು ಸಾಯುವವರೆಗೆ ನನ್ನ ಜೊತೆಗೆ ಇರುವಂತಹ ಜೀವಂತ ದೇವತೆ ಅದು ಯಾವ್ದಾರು ಇದ್ರದು ವೃಕ್ಷ ದೇವತೆ. ನಾನು ಹುಟ್ಟಿದ ನನಗೆ ಆನ್ಲೈನ್ ಆಕ್ಸಿಜನ್ ಕೊಟ್ಟೆ ಸ್ವಲ್ಪ ಕೊಟ್ಟಾಗಿ, ಈಗ ಹಂಗ ಇಂಟರ್ನೆಟ್ ಆನ್ಲೈನ್ ಸಿಗ್ತದಲ್ಲ ನಮ್ಗೆ, ಆ ರೀತಿ ನಮ್ಗೆ ಕೊಟ್ಟು, ನೆಕ್ಸ್ಟ್ ನನಗೆ ತೊಟ್ಟಿಲು ಕೊಡ್ತು, ನನಗೆ ಹಣ್ಣು ಕೊಡ್ತು, ನನಗೆ ಅನ್ನ ಕೊಡ್ತು, ನನಗೆ ನೀರು ಕೊಡ್ತು, ನನಗೆ ಔಷಧ ಕೊಡ್ತು, ನನ್ನ ಮನೆಗೆ ಕಟ್ಟಿಗೆ ಕೊಡ್ತು. ಕೊನೆಗೆ ನಾನು ಈ ಒಂದು ಇಹಲೋಕವನ್ನು ಬಿಟ್ಟಾಗ ನನ್ನ ಜೊತೆಗೆ ಬರುವಂತ ಒಂದೇ ಒಂದು ದೇವತೆ ಅಂದ್ರೆ ವೃಕ್ಷ ದೇವತೆ ಕಟ್ಟಿಗೆ. ಇಷ್ಟು 100% ನಿಸ್ವಾರ್ಥ ದೇವತೆಯನ್ನ ನಮಗೆ ಯಾವುದೇ ಶಬ್ದಗಳಿಲ್ಲ ವರ್ಣನೆ ಮಾಡ್ಲಿಕ್ಕೆ. ಜೀವಂತ ದೇವತೆ, ಅದಕ್ಕೆ ಉಸಿರಿದೆ, ಅದು ಮಾತಾಡ್ತವೆ. ಈಗೆಲ್ಲ ಸಾಕಷ್ಟು ವಿಜ್ಞಾನಿಗಳು ಕಂಡಿಡಿದಿದ್ದಾರೆ, ಮಾತಾಡ್ತವೆ, ಸ್ಪಂದನ ಇದೆ, ಮತ್ತು ಅದರಿಂದ ಸಂಗೀತ ಬರ್ತದೆ ಅನ್ನುವಂಥದ್ದು ಸಹಿತ ಈಗೆಲ್ಲರೂ ಕಂಡಿಡಿದಿದ್ದಾರೆ. ಇಂತಹ ವೃಕ್ಷ ದೇವತೆ ನನ್ನ ಗಿಡ ಅಂದ್ರೆ ನನ್ನ ಉಸಿರನ್ನುವಂತ ಸಂದೇಶವನ್ನು ನಾವು ನಮ್ಮ ಪುಸ್ತಕದಲ್ಲಿ ಹಾಕಿದ್ದೇವೆ. ಅದಕ್ಕೆ ನಾವು ಇದು ಸಮಾಜ ಸೇವೆ ಮತ್ತು ದೇಶ ಸೇವೆ ಅಂತ ತಿಳಿಯುವುದರ ಬದಲಾಗಿ ನನ್ನಗಾಗಿ ನಾನು ಮಾಡುವಂತ ಸೇವೆ ಅನ್ನುವಂತ ಭಾವನಾಭಾವದಿಂದ ನಾವು ಇಲ್ಲೆಲ್ಲ ಮಾಡ್ತೇವೆ. ಅಂದಾಗ ಮಾತ್ರ ಇದು ನನಗೆ ಅದ್ರ ಪ್ರತಿಫಲ ಸಿಗ್ತದೆ. ಈ ಒಂದು ನಿಸರ್ಗ ದೇವತೆ ಸೇವೆ ಮಾಡುದು ಈ ಅವಶ್ಯಕತೆ ಅನ್ನುವಂಥದ್ದು ನಮ್ಮ ವೃಕ್ಷ ಕ್ರಾಂತಿಯ ಸಂದೇಶ. ಬಹಳ ಸಂತೋಷ. ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9448915229. ಆತ್ಮೀಯರೆ, ಬಸವರಾಜ್ ಕುಣ್ಣೂರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9449512929. ಈ ನಂಬರ್ ನ ತಾವು ಸಂಪರ್ಕ ಮಾಡಿ ಬಸವರಾಜ್ ಕುಣ್ಣೂರ್ ಅವರು ಏನು ಈ ಆಂದೋಲನ ಮಾಡ್ತಾ ಇದ್ದಾರೆ, ವೃಕ್ಷ ಕ್ರಾಂತಿಯನ್ನ ಇಡೀ ದೇಶಕ್ಕೆ ಹಬ್ಬಿಸಬೇಕು ಅನ್ನುವಂತಹ ಒಂದು ಕನಸನ್ನ ಹೊತ್ತಿದ್ದಾರೆ, ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ತಾವು ಈ ಮೂಲಕ ಸಂಪರ್ಕ ಸಾಧಿಸಿ ತಾವು ಕೂಡ ಸಪೋರ್ಟ್ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿದೆ. ಒಳ್ಳೆಯದು ಬಸವರಾಜ್ ಕೊಣ್ಣೂರವರೇ, ಬಹಳ ಅದ್ಭುತವಾದಂತಹ ಒಂದು ಕಾಯಕವನ್ನ ತಾವು ಮಾಡ್ತಾ ಇದ್ದೀರಿ. ಇಡೀ ನಮ್ಮ ಯುವ ಜನಾಂಗಕ್ಕೆ ಒಂದು ಸರಿಯಾದ ದಿಕ್ಕನ್ನು ಈ ಸಂದರ್ಭದೊಳಗೆ ತಾವು ತೋರಿಸ್ತಾ ಇದ್ದೀರಿ. ಹಸಿರೇ ಉಸಿರು ಅನ್ನುವಂಥದ್ದನ್ನ ಅಕ್ಷರಶಃ ತಾವು ತೋರಿಸಿ ಅದನ್ನ ಪಾಲಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದೀರಿ, ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ. ಈ ಒಂದು ಆಂದೋಲನ ಇಡೀ ದೇಶವ್ಯಾಪಿಯಾಗಿ ಬೆಳೀಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಸುಂದರವಾದಂತಹ ಒಂದು ಭಾರತ, ಅದರ ಜೊತೆಗೆ ಸುಂದರವಾದಂತಹ ಒಂದು ವಿಶ್ವ ನಿರ್ಮಾಣ ಆಗಲಿ ಅಂತ ಹೇಳಿ ನಾವು ಆಶಾ ಮಾಡೋಣ. ಇಲ್ಲಿ ತನಕ ತಾವು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ವೃಕ್ಷ ಭಾರತ ಸೈನಿಕರು ಬಹಳ ಜನ ಇದ್ದಾರೆ, ಅವರೆಲ್ಲ ಇದೊಂದು ಸೇವೆ, ನನ್ನದೇನು ಸೇವೆ ಅಲ್ಲ, ನನ್ನ ಒಬ್ಬಂದೇ ಒಂದು ಸೈನಿಕ ಅಷ್ಟೇ. ಹೀಗಾಗಿ ಇದೆಲ್ಲ ಕ್ರೆಡಿಟ್ ನನ್ನ ಎಲ್ಲ ವೃಕ್ಷ ಭಾರತ ಸೈನಿಕರಿಗೆ ಹೋಗ್ತದೆ. ಇದರಲ್ಲಿ ನಾನು ಸಣ್ಣ ಒಂದು ಸೈನಿಕ ಅಷ್ಟೇ ಅಂತ ಹೇಳ್ತಾ ತಾವು ಒಂದು ಇಲ್ಲಿವರೆಗೆ ಮಾಹಿತಿ ಕೇಳಿ ಮತ್ತು ಭಾರತ ದೇಶದ ಉದ್ದಗಲಕ್ಕೂ ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು. ಮತ್ತು ಇದನ್ನ ಪ್ರಧಾನಮಂತ್ರಿಯವರಿಗೆ ಮತ್ತು ಕೇಂದ್ರ ಸರ್ಕಾರದವರಿಗೆ ಇದನ್ನ ಸಂದೇಶವನ್ನು ತಾವು ಕಳಿಸಿ ಎಲ್ಲರೂ ಭಾರತೀಯ 130 ಕೋಟಿ ಜನ ಭಾಗಿಯಾಗಲಿಕ್ಕೆ ತಾವು ಪ್ರೇರಣೆ ಮಾಡಿದ್ದಕ್ಕಾಗಿ ತಮಗೂ ಸಹಿತ ತುಂಬಾ ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದು, ನಮಸ್ಕಾರ, ಧನ್ಯವಾದಗಳು. ಆತ್ಮೀಯರೇ, ಬಸವರಾಜ್ ಕುಣ್ಣೂರ್ ಅವರ ಈ ಒಂದು ಕಾರ್ಯ ಏನದ ಅದು ತಮಗೆಲ್ಲರಿಗೂ ಪ್ರೇರಣೆ ನೀಡಲಿ ಅಂತೇಳಿ ನಾವು ಹಾರೈಸ್ತೀವಿ. ಆದ್ಮೇಲೆ ಈಗ ರೋಹಿಣಿ ಮಳೆ ನಿರ್ಗಮಿಸುವಂತಹ ಸಮಯ, ನಾಳೆ ರೋಹಿಣಿ ಮಳೆಯ ನಿರ್ಗಮನ ಆಗ್ತದ, ಮೃಗಶಿರ ಮಳೆಯ ಆಗಮನ ಆಗ್ತದ. ಮೃಗಶಿರ ಮಳೆಯ ಅವಧಿ ಬರುವ June 22 ತನಕ ಇರ್ತದ. ರೋಹಿಣಿ ಮಳೆ ಬಗ್ಗೆ ವಿಚಾರಗಳಿದ್ದು ಅಲ್ಪವಾದಂತಹ ಮಳೆ ತರ್ತದ ಈ ಸಮಯದೊಳಗೆ ಅಂತೇಳಿ. ಈ ಸಲ ಅಲ್ಪ ಮಳೆನೆ ನಾವು ನೋಡಿದ್ವಿ, ಅದರ ಜೊತೆಗೆ ಮಾನ್ಸೂನ್ ವಿಳಂಬ ಆಗ್ತದ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇತ್ತು. ಅದೇ ರೀತಿಯಾಗಿ ನಮ್ಮ ಲೆಕ್ಕದ ಪ್ರಕಾರ ವಿಳಂಬನೆ ಅಂತೇಳಿ ಹೇಳಬಹುದು. ಕರಾವಳಿ ಪ್ರದೇಶದೊಳಗೆ ಒಳ್ಳೆ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆ ಕೂಡ ಇತ್ತು. ಅದೇ ರೀತಿಯಾದಂತಹ ಒಂದು ಘಟನೆ ನಡೆದವ ಅಂತ ಹೇಳಿ ಹೇಳಬಹುದು. ಇನ್ನ ಮೃಗಶಿರ ಮಳೆ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಮೃಗಶಿರ ನಮಗ ನಿರಾಸೆ ಮಾಡ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅತ್ಯಲ್ಪ ಮಳೆಯನ್ನ ಈ ಸಲ ಮೃಗಶಿರ ತರ್ತದ. ನೈಋತ್ಯ ಮುಂಗಾರು ಈ ಸಮಯದೊಳಗೆ ದುರ್ಬಲ ಆಗಿರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾಯುವ್ಯ ಭಾರತದೊಳಗೆ ವಾಯುಭಾರ ಕುಸಿತ ಆಗಬಹುದು. ದಕ್ಷಿಣ ಒಳನಾಡಿನೊಳಗೆ ಜಡಿಮಳೆ ನಾವು ನೋಡಬಹುದು. ಕರಾವಳಿ ಒಳಗೆ ಮೋಡ ಕವಿದ ವಾತಾವರಣ ಇರಬಹುದಾಗ್ಯದ. ಒಂದು ಮತ್ತ ಎರಡನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಗುಡುಗು ಸಹಿತ ಮಳೆ ಆಗಬಹುದು ಅನ್ನುವಂತಹ ಸಂಭವ ಅದ. ದಿನಾಂಕ June 9, 10, 12, 14, 15, 16, 18, 19, 20 ಈ ದಿನಗಳನ್ನ ಇನ್ನೊಂದ್ಸಲ ಹೇಳ್ತೀನಿ. June 9, 10, 12, 14, 15, 16, 18, 19, 20 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜೂನ್ 8ರಿಂದ ಬರುವ ಮಂಗಳವಾರ ಜೂನ್ 14ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಬರುವ ವಾರ ಒಂದು ಆಶಾದಾಯಕವಾದಂತಹ ವಾರ ಅಂತ ಹೇಳಬಹುದು. ಮಿಶ್ರ ವಾತಾವರಣವನ್ನ ಈ ವಾರದೊಳಗೆ ನಾವು ನೋಡಬಹುದು. ಬಹುತೇಕ ಎಲ್ಲಾ ದಿನಗಳು ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯ ಸಾಧ್ಯತೆಗಳದಾವ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗ್ಯದ. ಈ ಮಳೆ ಜೊತೆಗೆ ಗುಡುಗು ಮಿಂಚುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಬಹುದು. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ, ಹಿಂಗ ಎಲ್ಲಾ ಬಗೆಯ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು %40, ಗುರುವಾರ 9ನೇ ತಾರೀಕು %45, ಶುಕ್ರವಾರ 10, ಶನಿವಾರ 11 %60, ರವಿವಾರ 12, ಸೋಮವಾರ 13 %75, ಮಂಗಳವಾರ 14ನೇ ತಾರೀಕು %80 ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗೆ ಬಹುತೇಕ ಎಲ್ಲಾ ದಿನಗಳಲ್ಲಿ ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು %30, ಗುರುವಾರ 9ನೇ ತಾರೀಕು %50, ಶುಕ್ರವಾರ 10ನೇ ತಾರೀಕು %45, ಶನಿವಾರ 11ನೇ ತಾರೀಕು %60, ರವಿವಾರ 12ನೇ ತಾರೀಕು %65, ಸೋಮವಾರ 13ನೇ ತಾರೀಕು %75 ಮತ್ತು ಮಂಗಳವಾರ 14ನೇ ತಾರೀಕು %70 ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆಯೊಳಗೆ ಮೊದಲಿನ ಒಂದು ದಿವಸ ಅಂದ್ರೆ ಬುಧವಾರ ಒಂದನ್ನ ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು %30, ಗುರುವಾರ 9ನೇ ತಾರೀಕು %25, ಶುಕ್ರವಾರ 10ನೇ ತಾರೀಕು %45, ಶನಿವಾರ 11ನೇ ತಾರೀಕು %50, ರವಿವಾರ 12ನೇ ತಾರೀಕು %60, ಸೋಮವಾರ 13ನೇ ತಾರೀಕು ಮತ್ತು ಮಂಗಳವಾರ 14ನೇ ತಾರೀಕು %75 ಅನ್ನುವಂತಹ ಸೂಚನೆ ಇದ. ರಾಯಚೂರು ಜಿಲ್ಲೆ ಒಳಗೆ ಮೊದಲಿನ ಮೂರು ದಿನಗಳು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಶನಿವಾರ 11ರಿಂದ ಮಂಗಳವಾರ 14ರ ತನಕ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು, ಗುರುವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು %45, ಶುಕ್ರವಾರ 10, ಶನಿವಾರ 11 %75, ರವಿವಾರ 12 %85, ಸೋಮವಾರ 13 ಮತ್ತು ಮಂಗಳವಾರ 14 ಈ ಎರಡು ದಿವಸ %90 ಅನ್ನುವಂತಹ ಸೂಚನೆ. ದಿನಗಳಲ್ಲೂ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು %50, ಗುರುವಾರ 9ನೇ ತಾರೀಕು %60, ಶುಕ್ರವಾರ 10ನೇ ತಾರೀಕು %75, ಶನಿವಾರ 11ನೇ ತಾರೀಕು %80, ರವಿವಾರ 12ನೇ ತಾರೀಕು %90, ಸೋಮವಾರ 13 ಮತ್ತು ಮಂಗಳವಾರ 14 ಈ ಎರಡು ದಿವಸ %95 ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ಬಹುತೇಕ ಎಲ್ಲ ದಿನಗಳಲ್ಲೂ ಮಳೆಯ ಸಾಧ್ಯತೆಯನ್ನ ನಾವು ನೋಡಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 8, ಗುರುವಾರ 9 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು %35, ಶುಕ್ರವಾರ 10 %50, ಶನಿವಾರ 11 %60, ರವಿವಾರ 12 ಮತ್ತು ಸೋಮವಾರ 13 %70, ಮಂಗಳವಾರ 14 ತಾರೀಕು %80. ಯಾದಗಿರಿ ಜಿಲ್ಲೆ ಒಳಗೆ ಗುರುವಾರ ಒಂದನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲ ದಿನಗಳಲ್ಲೂ ಮಳೆ ಸಾಧ್ಯತೆ ಅದ ಅಂತ ಹೇಳಿ ತಿಳಿದು ಬರ್ತದ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 8, ಗುರುವಾರ 9 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು %35, ಶುಕ್ರವಾರ 10, ಶನಿವಾರ 11 ಈ ಎರಡು ದಿವಸ %70, ರವಿವಾರ 12 %75, ಸೋಮವಾರ 13 ಮಂಗಳವಾರ 14 ಈ ಎರಡು ದಿವಸ %90 ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಗುರುವಾರ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ದಿನಗಳಲ್ಲಿ ಮಳೆಯ ಸಾಧ್ಯತೆಯನ್ನ ನಾವು ನೋಡಬಹುದು. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು %50, ಗುರುವಾರ 9ನೇ ತಾರೀಕು %60, ಶುಕ್ರವಾರ 10ನೇ ತಾರೀಕು %70, ಶನಿವಾರ 11, ರವಿವಾರ 12 ಈ ಎರಡು ದಿವಸ %80, ಸೋಮವಾರ 13 ಮತ್ತು ಮಂಗಳವಾರ 14 ಈ ಎರಡು ದಿವಸ %90 ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ವಾರದ ಎಲ್ಲ ದಿನಗಳಲ್ಲೂ ಮಳೆಯ ಸಾಧ್ಯತೆಗಳು ಅದಾವ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು %35, ಗುರುವಾರ 9ನೇ ತಾರೀಕು %50, ಶುಕ್ರವಾರ 10ನೇ ತಾರೀಕು %70, ಶನಿವಾರ 11ನೇ ತಾರೀಕು %75, ರವಿವಾರ 12ನೇ ತಾರೀಕು %80, ಸೋಮವಾರ 13ನೇ ತಾರೀಕು %85 ಮತ್ತು ಮಂಗಳವಾರ 14ನೇ ತಾರೀಕು %90. ಸೊಲ್ಲಾಪುರ ಜಿಲ್ಲೆ ಒಳಗೆ ವಾರದ ಎಲ್ಲ ದಿನಗಳಲ್ಲೂ ಮಳೆಯ ಸಾಧ್ಯತೆಯನ್ನ ನಾವು ನೋಡಬಹುದು. ಇನ್ನು ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು %35, ಗುರುವಾರ 9ನೇ ತಾರೀಕು 45, ಶುಕ್ರವಾರ 10ನೇ ತಾರೀಕು 40, ಶನಿವಾರ 11ನೇ ತಾರೀಕು 55, ರವಿವಾರ 12ನೇ ತಾರೀಕು 60, ಸೋಮವಾರ 13ನೇ ತಾರೀಕು 75 ಮತ್ತು ಮಂಗಳವಾರ 14ನೇ ತಾರೀಕು 70% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಜೈರಾಬಾದ್ ತಾಲೂಕಿನೊಳಗ ವಾರದ ಎಲ್ಲ ದಿನ ಮಳೆಯ ಸಾಧ್ಯತೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡಿದೀವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರೆ, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಆಶಾದಾಯಕವಾದಂತಹ ಒಂದು ವಾತಾವರಣ ಇರ್ತದೆ ಅಂತ ಹೇಳಿ ಹೇಳಬಹುದು. ಮಿಶ್ರ ವಾತಾವರಣವನ್ನ ನಾವು ಈ ಸಮಯದೊಳಗ ನೋಡಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಅನೇಕ ಕಡೆಗಳಲ್ಲಿ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಬಹುದು. ಈ ವಾತಾವರಣದೊಳಗೆ ಬದಲಾವಣೆಗಳು ಕೂಡ ಆಗಬಹುದು ಮತ್ತು ಈ ನಡುವೆ ಮಾನ್ಸೂನ್ ನಮ್ಮ ಭಾಗಕ್ಕೆ ಪ್ರವೇಶ ಮಾಡಬಹುದಾಗ್ಯದ ಅನ್ನುವಂತಹ ವಿಚಾರದ ಮೇಲೆ ನಮಗ ಸುದ್ದಿ ಬಂದ ತಕ್ಷಣ ನಾವು ತಮಗ ತಿಳಿಸ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ಗಳಲ್ಲಿ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಂಡು ಅದರ ಉಪಯೋಗವನ್ನ ಪಡ್ಕೊಳ್ತೀರಿ ಮತ್ತು ಇತರರಿಗೂ ಕೂಡ ತಾವು ನೆರವಾಗ್ತೀರಿ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ.